ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 5:30:25 ಮೋಸದಿಂದ ಸಂಪಾದಿಸಿದ ಹಣದಿಂದ ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಪುಣ್ಯ ಕಾರ್ಯಗಳ ಫಲ ಆ ಮೋಸ ಹೋದವನಿಗೆ ಸಲ್ಲುತ್ತದೆ. ಹಿತ ನೋಡಿ ಆತ್ಮೀಯ ಶ್ರೋತೃಗಳಿಗೆಲ್ಲೋ ಡಾಕ್ಟರ್ ಬಸವರಾಜು ಗುಬ್ಬಿ ಮಾಡುವ ಮುಸ್ಸಂಜೆಯ ನಮಸ್ಕಾರ. ಆತ್ಮೀಯ ಕೇಳುಗರಿಗೆಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಆರಂಭಕ್ಕೆ ಕೇಳೋಣ ವಿದ್ಯಾರ್ಥಿ ಚಿತ್ರದ ಗೀತೆ, ಹಾಡಿದ್ದಾರೆ ಆರ್ಪಿ ಪಟ್ನಾಯಕ್. ಕನ್ನಡಿಗ ಶಿವು ಅವರ ರಚನೆಗೆ ಸ್ವರಕಲ್ಪನೆ ನೀಡಿದ್ದಾರೆ ಆರ್ಪಿ ಪಟ್ನಾಯಕ್.

ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದ್ದಾರೆ ಎಸ್ ನಾರಾಯಣ್. ಚಿತ್ರ ಚಂಡ, ಗಾಯಕರು ಚಿತ್ರ ಹಾಗೂ ಶಾನ್. ಕಷ್ಟವೇನು, ನೀನು ನನ್ನ ಉಸಿರೊಳಗೆ ಹಾಡಿದಂತ ಸ್ವರವೇನು, ಮನಸ್ಸುಗಳ ಮಿಲನದಲ್ಲಿ ಹರಿಯುವ ಹೊಸ ಅನುಭವವು, ಹೃದಯಗಳ ಸ್ಪರ್ಶದಲ್ಲಿ ಜಿನುಗುವ ಹೊಸ ಆಸೆಗಳು, ನನ್ನ ಅಂತರಂಗ ಕುಣಿವ ಪ್ರೇಮ ಗಂಗ, ನನ್ನೊಲು ನಿಲು ಬಾರೆ ಬಾರೆ ನಾನೆ ನಿನಗೆ, ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ ಸವಿ ಏನಿನ್ನ ನೋಡಿ ಸವಿ ಸದಾ ಎಂದು ನೀನೆ ಸವಿ. ಆತ್ಮೀಯ ಕೆಳಗರೆ, ಮಿಡಿಮಮ್ 444.44 ಮೀಟರ್ಗಳು ಅಥವಾ 675 kHz ಹಾಗೂ FM ಕಂಪನಾಂಕ 103.5 MHz ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಸಮಯ 5:47:06. ಇನ್ನು ಮುಂದೆ ಕೇಳೋಣ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಫೇರ್ ಅಂಡ್ ಲವ್ಲಿ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ. ವಿಚಾರ ಮಾಡಬೇಡವೆ, ಮನಸ್ಸು ತುಂಬಿ ಪ್ರೀತಿ ಮಾಡುವೆ, ಪ್ರಚಾರ ಮಾಡಬೇಡವೆ, ಸಂಕೋಚ ಬೇಡ ಸಂದೇಹನು ಬೇಡ, ನಿನ್ನಾಳೆ ನಿನ್ನಾಳೆ ನಿನ್ನು ನೀ ಹಾಗೆ ಒಂದು ಮಾತು ಹೇಳುವೆ, ವಿಚಾರ ಮಾಡಬೇಡವೆ, ಮನಸ್ಸು ತುಂಬಿ ಪ್ರೀತಿ ಮಾಡುವೆ, ವಿಶೇಷವಾಗಿ ಏನು ಹೇಳಲಿ, ವಿಶೇಷ ನೀನೆ ನನ್ನ ಬಾಳಲಿ, ವಿನಂತಿ ಒಂದು ಹೇಗೆ ಕೇಳಲಿ, ವದಂತಿಯಾದರೇನು ಮಾಡಲಿ, ವಿದಾಯ ಹೇಳು ಒಂಟಿ ಬದುಕಿಗೆ, ಆದಾಯ ಪ್ರೀತಿ ನಮ್ಮ ಪಾಲಿಗೆ, ವಿಶೇಷ ಮಾತಿದು ಹಾಗೆ ಒಂದು ಮಾತು ಹೇಳುವೆ, ವಿಚಾರ ಮಾಡಬೇಡವೆ, ಮನಸ್ಸು ತುಂಬಿ ಪ್ರೀತಿ ಮಾಡುವೆ, ವಿಚಾರ ಒಂದು ನಾನು ಹೇಳುವೆ, ಪ್ರಕಾರವಾಗಿ ಪ್ರೀತಿ ಮಾಡುವೆ, ಶಿಕಾರಿ ನಾನು ಬೇಟೆಯಾಡುವೆ, ಧಿಕ್ಕಾರ ನಂಗೆ ನೀನು ಸಿಗದಿರೆ, ಪ್ರವಾಸಿ ನಾನು ಪ್ರೇಮ ದೂರಿಗೆ, ನಿವಾಸಿ ನಾನು ನಿನ್ನ ಹೃದಯದ, ವಿಶ್ವಾಸಿ ಪ್ರೀತಿಗೆ ಹಾಗೆ ಒಂದು ಮಾತು ಹೇಳುವೆ, ವಿಚಾರ ಮಾಡಬೇಡವೇ, ಮನಸ್ಸು ತುಂಬಿ ಪ್ರೀತಿ ಮಾಡುವೆ, ಪ್ರಚಾರ ಮಾಡಬೇಡವೆ, ಸಂಕೋಚ ಬೇಡ, ಸಂದೇಹ ಬೇಡ, ನಿನ್ನಾಳೆ ನಿನ್ನಾಳೆ ನಿನ್ನೋನೆ. ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದ್ದಾರೆ. ಇಮೇಲ್ ಚಿತ್ರ ಕಿಡಿ, ಗಾಯಕರು ಸಂಗೀತ ರವೀಂದ್ರನಾಥ್. ಮರಿತಿರಲಾರೆ ನೀನು, ಈ ಕ್ಷಣವೂ ನೀನು ಬೇಕೋ. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಆಪ್ತ ಮಿತ್ರ ಚಿತ್ರದ ಗೀತೆ ಹಾಡಿದ್ದಾರೆ ಹರಿಹರನ್ ಹಾಗೂ ಗುರು ಕಿರಣ್, ಸಾಹಿತ್ಯ ಚಿವುದಯಶಂಕರ್. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಚಿತ್ರಗೀತೆಗಳನ್ನು ಕೇಳಿದರೆ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿ ಬಂದಿತ್ತು. ಆಕಾಶವಾಣಿ ಭದ್ರಾವತಿ, ಸಮಯ 6:25. ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನಿಂದ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ ಪ್ರಮುಖ ಮಾಹಿತಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಮುಂಗಾರು ಖಾರಿಫ್ ಬೆಳೆಗೆ ಕೊನೆಯ ದಿನಾಂಕ 30 ಜೂನ್ 2022 ಹಾಗೂ ಮಾವಿನ ಬೆಳೆಗಾಗಿ 31 ಜುಲೈ 2022 ಆಗಿರುತ್ತದೆ. ಬೆಳೆ ವಿಮೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಮೀಪದ ಬ್ಯಾಂಕ್ ಶಾಖೆ ಸಿಎಸ್ಸಿ ಸೆಂಟರ್ ಗ್ರಾಮ 1 ಅನ್ನು ಸಂಪರ್ಕಿಸಿ ಅಥವಾ 1800209111 ನಲ್ಲಿ ನಮಗೆ ಕರೆ ಮಾಡಿ. ನಿಯಮಗಳು ಹಾಗೂ ನಿಬಂಧನೆಗಳು ರಾಜ್ಯ ಸರ್ಕಾರದ